ಬಾಂಧವರ ಕಾರ್ಯಕ್ರಮ. पापा हमेशा कहते हैं, या तो भीड़ में खो जाओ या नंबर एक हो जाओ। मुझे नंबर एक बनाने के लिए उन्होंने अपनी ख्वाहिशों को नंबर दो पर रखा, कभी समझौता नहीं किया। आज मैं उनके लिए घर बनवा रहा हूं और अब बारी मेरी है समझौता ना करने की, क्योंकि घर जिंदगी में सिर्फ एक ही बार बनता है। तभी तो सीमेंट भी चुना, तो देश का नंबर एक अल्ट्राटेक। घर एक, मौका एक, इसलिए सीमेंट भी देश का नंबर एक अल्ट्राटेक। ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದು ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತೆ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ, ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 hours ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೆ ಒಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಏನೇ ಸಂಧ್ಯಾ, ಏನ್ ಸರ್ಪ್ರೈಸ್ ಪಾರ್ಟಿ, ಏನ್ ವಿಶೇಷ, ಜಾಬ್ ಸಿಕ್ತಾ ಹೇಗೆ? ಜಾಬ್ ಸಿಕ್ತಾ ಅಂತ ಕೇಳ್ತಿದ್ಯಲ್ಲೇ, ನಾನೇ ಇವಾಗ 15 ಜನಕ್ಕೆ ಜಾಬ್ ಕೊಡ್ತಾ ಇದ್ದೀನಿ. ರಿಯಲಿ? ಇದ್ ಹೇಗೆ ಸಾಧ್ಯ ಆಯ್ತು? ಬಿಜೆಪಿ ಗವರ್ನಮೆಂಟ್ ಇದ್ರೆ ಎಲ್ಲಾನು ಸಾಧ್ಯ ಕಣೆ. ಏನ್ ಅನ್ಕೊಂಡಿದ್ಯಾ? ಅಮೇಸಿಂಗ್ ಕಣೆ, ಕಂಗ್ರಾಟ್ಸ್. ನಿಮ್ಮ ಸ್ಟಾರ್ಟ್ಅಪ್ ಗೆ ಕಿಕ್ ಸ್ಟಾರ್ಟ್ ಕೊಡೋ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ನೋಡ್ತಾ ಇದ್ದೀವಿ ನಮ್ಮ ಕೃಷಿ ಒಳಗೆ ಇವತ್ತಿನ ದಿವಸ ಮಹಿಳೆಯರು ಬಹಳಷ್ಟು ಶ್ರಮ ಹಾಕ್ತಾ ಇದ್ದಾರೆ, ತಮ್ಮ ದುಡಿಮೆಯಿಂದ ಕುಟುಂಬಕ್ಕೆ ಒಳ್ಳೆ ಆದಾಯವನ್ನು ತಂದುಕೊಡ್ತಾ ಇದ್ದಾರೆ. ಅಂಥ ಒಬ್ಬ ಕೃಷಿ ಮಹಿಳೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕು ಉಕ್ಲಿ ಗ್ರಾಮದ ಲಕ್ಷ್ಮೀಬಾಯಿ ಬಾಳುಗೌಡ ಪೊಲೀಸ್ ಪಾಟೀಲ್ ಅವರು ಇವತ್ತು ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಸ್ಟುಡಿಯೋದೊಳಗಿದ್ದಾರೆ. ಲಕ್ಷ್ಮೀಬಾಯಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಲಕ್ಷ್ಮೀಬಾಯಿ ಅವರೇ, ತಾವು ಒಕ್ಕಲ್ತನ ಯಾವಾಗಿಂದ ಮಾಡ್ತಾ ಇದ್ದಾರೆ? ಒಕ್ಕಲ್ತನ ಮಾಡೋದು ಬಹಳ ದಿನದ್ರಿ. ಎಷ್ಟು ವರ್ಷ ಆಯ್ತು ಈಗ? ನಾವು ಬಂದು 25 ವರ್ಷ ಆಯ್ತ್ರಿ. ಅದಕ್ಕಿಂತ ಮೊದಲಾದ್ರೂ ನಮ್ ಮಾಮಾರ್ ಮಾಡ್ತಿದ್ರಿ. ನಮ್ಮ ಮಾಮಾರ್ ಮಾಡ್ತಿರಿ, ನಮ್ಮ ಮಾಮಾರ್ ಮಾಡಿಂದ ಹೊಳ್ ನಮ್ ಮನೆಯವ್ರು ಮಾಡ್ಲಕತ್ರಿ. ನೀವು ಹೊಲಕ್ಕೆ ಯಾವಾಗಿಂದ ಹೋಗಾಕತ್ರಿ? ನಾವು ರೀ ಮಕ್ಕಳು ದೊಡ್ಡ ಆಗುತ್ತಕ್ಕನ್ನು ಕಳಿಸಿಲ್ರಿ ನಮ್ಮ ಅತ್ತಿ ಮಾವ. ಅಂದ್ರೆ ಈಗ ಎಷ್ಟು ವರ್ಷ ಆಯ್ತು ಈಗ? ಈಗ ಇಂದ್ರೆ 23 ವರ್ಷ ಆಯ್ತು. ಹೌದಾ, 23 ವರ್ಷದಿಂದ ಒಕ್ಕಲ್ತನ ಮಾಡ್ತಾ ಇದ್ದೀರಿ. ಹೊಲದ ಪರಿಸರ ಎಲ್ಲ ನಿಮಗೆ ಅಗದಿ ಚಲೋ ಅನುಭವ ಅದ? ಅನುಭವ. ಏನೇನು ಬೆಳಿತಾ ಇದ್ದೀರಿ, ಎಷ್ಟು ಜಮೀನ್ ಅದ ನಿಮಗೆ? 8 ಎಕರೆ ಎರಿ ಅದ್ರಿ, 2 ಎಕರೆ ದ್ರಾಕ್ಷಿ ಅದ್ರಿ. 2 ಎಕರೆದಾಗ ನಾವು ಅಲ್ಲೇ ತೋಟದ ಅಲ್ಲೇ ಅದೇವ್ರಿ, ಊರ್ ಬಾಜುನೇ ತೋಟದ್ರಿ. ತೋಟದಾಗೆ ಮನಿ ಮಾಡ್ಕೊಂಡದ್ರಿ? ತೋಟದಾಗೆ 15 ಲಕ್ಷ ಕೊಟ್ಟು ಮನೆ ಕಟ್ಟಿವ್ರಿ. ಈಗ ಏನೇನು ಬೆಳಿತಾ ಇದ್ದೀರಿ ಅಲ್ಲಿ ತೋಟದಲ್ಲಿ? ದ್ರಾಕ್ಷಿ ಹಚ್ಚಿವ್ರಿ, ಈಗ 9 ವರ್ಷ ಆತ್ರಿ. ಮತ್ತೆ ಎರೆಯಲ್ಲಿ ಒಣ ಬೇಸಾಯ. ಒಣ ಬೇಸಾಯದೊಳಗೆ ಏನೇನು ಬೆಳಿತಾ ಇದ್ರಿ? ನಾವು ಅಲ್ಲಿ ಗೋಧಿ ಬೆಳಿತೇವ್ರಿ, ಕಡ್ಲಿ ಬೆಳಿತೇವು, ಜೋಳ ಬೆಳಿತೇವು, ತೊಗರಿ ಬೆಳಿತೇವ್ರಿ, ಅಜವೇನ್ ಬೆಳಿತೇವ್ರಿ. ಹಿಂಗ ಒಂದ್ ವರ್ಷಕ್ಕೆ ಒಂದೊಂದ್ ತರ ಬ್ಯಾರೆ ಮಾಡ್ಕೊತ ಹೋಗ್ತೇವ್ರಿ. ಅಂದ್ರೆ ಈಗ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಸುಧಾರಿಸಿದ ಒಕ್ಕಲ್ತನ ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರದ. ತಾವು ಯಾವ ರೀತಿ ಮಾಡ್ತಾ ಇದ್ದೀರಿ ಹೊಲಕ್ಕೆ? ಮಣ್ಣಿನ ಆರೋಗ್ಯನೂ ಸುಧಾರಣೆ ಆಗಿರಬೇಕು, ಅಂದ್ರೆ ಹಾಳಾಗಬಾರ್ದು ಮಣ್ಣಿನ ಆರೋಗ್ಯ. ಈಗ ರಾಸಾಯನಿಕ ಗೊಬ್ಬರ ಹಾಕೋದಾಗ್ಲಿ, ಔಷಧ ಹೊಡೆಯೋದಾಗ್ಲಿ, ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ವಿಷ ನೆಲಕ್ಕೆ ಗಟ್ಟಿ ಆಗ್ತದ್ರಿ. ಈ ಸಾವಯವ ಹೆಚ್ಚನೆ ಮಾಡ್ಲಾಗ್ತಾರಿ. ಸಾವಯವ ನೀವು ಮಾಡ್ತಾ ಇದ್ರಿ? ನಾವು ಮಾಡ್ತೇವ್ರಿ. ಏನೇನ್ ಮಾಡ್ತೀರಿ ಸಾವಯವ? ಸಾವಯವ ಅಂದ್ರ ಆಕಳ ಗೋಮಂತ್ರ ಹಚ್ಚಿ ಬಿದಿಸಕ್ ಬಿತ್ತೇವ್ರಿ, ಮತ್ತ ತಿಪ್ಪಿ ಗೊಬ್ಬರ ಹಾಕ್ತಾರಿ ಬ್ಯಾಸಿಯಾಗ, ಅದನ್ನ ಹಾಕಿ ಬಿತ್ತಾರಿ. ಈಗ ಒಟ್ ರಾಸಾಯನಿಕ ಕಮ್ಮಿ ಆಗ್ಯದ್ರಿ, ಈಗ ಸಾವಯವನೆ ಹೆಚ್ಚ ಮಾಡ್ತೇವ್ರಿ. ನಿಮ್ಮಲ್ಲಿ ಹೆಂಗ? ನಾವ್ ಇಷ್ಟ ಮಾಡ್ತೇವ್ರಿ, ಮತ್ತೊಬ್ರು ಮಾಡ್ತಾರಿ, ಒಬ್ಬೊಬ್ರು ಗೊಬ್ಬರನು ಹಾಕ್ತಾರಿ, ಒಬ್ಬೊಬ್ರು ಸಾವಯವನು ಮಾಡ್ತಾರಿ. ಎರಡು ತರ ಕಲ್ತ ಮಾಡ್ತಾರಿ. ನಾವು ಕಮ್ ಮಾಡೇವ್ರಿ, ಬಾಳ ಕಡಿಮೆ ಮಾಡಿರೋ ಏನ ಕಮ್ ಮಾಡೇವ್ರಿ. ಪೂರಾ ಬಂದ್ ಮಾಡಿಲ್ರಿ, ಆದಷ್ಟು ಬಾಳ ಕಮ್ ಮಾಡ್ಯಾವ್ರಿ. ಎರಿ ಹೊಲಕ್ಕಂತ್ರ ಗೊಬ್ಬರನೇ ಹಾಕುದಿಲ್ರಿ, 4-5 ವರ್ಷ ಆಯ್ತ್ರಿ. ಈಗೇನು ದ್ರಾಕ್ಷಿಗೆ ಆದ್ರೂ ಕಮ್ಮಿ ಮಾಡೇವ್ರಿ ಬಾಳ. ಸಾಯೋಗನೆ ಹೆಚ್ಚ ಹಾಕ್ಯವ್ರಿ. ಸಾಯೋಗ ಅಂದ್ರ ಆಕಳು ಗೋತ ಮತ್ತ ತಿಪ್ಪಿ ಗೊಬ್ಬರ ಇವೆಲ್ಲ ಅವಾಗ ನಾವು ದ್ರಾಕ್ಷಿ ಹಾಕಿವ್ರಿ, ಹೊಳಿ ಎರಿ ಹೊಲಕ್ಕೂ ಅವೇ ಹಾಕಿವ್ರಿ. ಒಟ್ ಸಾಯೋಗೆ ಹೆಚ್ಚ ಮಾಡ್ತೇವ್ರಿ ನಾವು. ರಾಸಾಯನಿಕ ಕಮ್ಮಿ, ಔಷಧ ಮತ್ತ ಗೊಬ್ಬರದೇ ಕಮ್ಮಿ. ಯಾವಾಗಿಂದ ನಿಮಗೆ ಹಿಂಗ ಅನಿಸಿದ್ ಸಾವಯವ ಹೆಚ್ಚಾಗಿದೆ? 10 ವರ್ಷದಿಂದ ಇಕಡೆ ಹೆಚ್ಚಾಗಲ್ಲ. 10 ವರ್ಷದಿಂದ ಈಗ 23 ವರ್ಷದಿಂದ ನೀವು ಮಾಡಾಗತ್ತೀರಿ? 10 ವರ್ಷದಿಂದ ಇಕಡೆ ಹೆಚ್ಚಾಗತ್ತೆ. ಅವಾಗ ಹೆಚ್ಚಿತ್ತು ಔಷಧ? ಔಷಧ ಗೊಬ್ಬರ ಅವಾಗ ಕಮ್ಮಿತ್ರಿ, ಈಗ ಹೆಚ್ಚಿತ್ತಂದ್ರು ನಾವು ಕಮ್ಮಿ ಮಾಡ್ಕೊತ ನಾವು ಬಂದೇವ್ರಿ. ಒಂದ್ ದಿವಸ ಅದನ್ನ ಪೂರ್ತಿ ಬಿಡ್ತೇವಿ ಅಂತ ಹೇಳಿ ಅಂತ ಅನಸ್ತದ ನಿಮಗ? ಹ್ಞೂನ್ರಿ, ನಾವು ಬಿಡ್ತೇವ್ರಿ. ಬಿಡ್ತೀರಿ? ಹ್ಞೂನ್ರಿ, ನಾವು ಆಕಳ ಗೋತ ಹಚ್ಚಿ ಬೀಜ ಬಿತ್ತೇವ್ರಿ, ಎರೆ ಗೊಬ್ಬರ ಹಾಕಿ, ಮತ್ತ ನಮ್ ಮನ್ಯಾಗ ಕಸದ ಗೊಬ್ಬರ ಇರ್ತದಲ್ರಿ, ಅದನ್ನ ಹಾಕಿ ಬ್ಯಾಸಿಯಾಗ ಎಲ್ಲ ನಮ್ ಗೌಡ್ರು ನೆಗ್ಲಿ ಹೊಡೆದು ಎಲ್ಲಾ ಹಾಕಿ ಬಿತ್ತಾರಿ. ಅದನ್ನೆಲ್ಲ ಮಾಡಿ ಹೊಳೆ ಹರತಿ ಮಾಡಿ ಎರಿ ಹೊಲಕ್ ಮಾಡ್ತೇವ್ರಿ. ಈ ದ್ರಾಕ್ಷಿಗೆ ಏನಾದ್ರಿ ಕೆಮಿಕಲ್ನು ಅರ್ಧ ಮಾಡ್ತೇವ್ರಿ, ಸಾಯೋಗನು ಹೆಚ್ಚು ಮಾಡ್ತೇವ್ರಿ. ನಾವ್ ಮತ್ತೆ ಸಾಯೋಗ ಮಾಡ್ಕೊತ ಹೋದ್ರೆ ಕೆಮಿಕಲ್ ನಮ್ಗೆ ಕೆಲಸ ಕೊಡುದಿಲ್ರಿ. ದ್ರಾಕ್ಷಿ ಒಂದ್ ಸ್ವಲ್ಪ ಔಷಧ ಹೊಡೆದ್ರೆ ನಮ್ಗೆ ಕಂಟ್ರೋಲ್ ಕೊಡ್ತದ್ರಿ. ಈಗ ಎರಿ ಒಳಗ ಏನು ಬೆಳಿ ಬೆಳಿತಾ ಇದ್ರಿ? ಇಳುವರಿ ಎಷ್ಟು ಬರ್ತಾ ಇದೆ? ತೊಗರಿ ಅಲ್ಲಿ, ಜೋಳ ಅಲ್ಲಿ, ಗೋಧಿ ಅಲ್ಲಿ. ಒಂದ್ ಸರಾಸರಿ ಒಂದ್ 10 ಚೀಲ ನಿಮಗೆ ಬರ್ತಾವ? ಹ್ಞೂನ್ರಿ, 10-15 ಚೀಲ ಬರ್ತಾವ ಎಕರೆಗೆ. ಅದನ್ನ 8 ಎಕರೆಗೆ ನಾವು ಮಾಡ್ಕೊಳ್ಬೇಕು. ಮತ್ತ ಈಗ ದ್ರಾಕ್ಷಿ ನೀವ್ ಯಾವಾಗಿಂದ? 9 ವರ್ಷ ಆಯ್ತು ಅಂತ ಹೇಳಿ. ದ್ರಾಕ್ಷಿಗೆ ಯಾಕೆ ಹೋದ್ರಿ? ನಾವು ದ್ರಾಕ್ಷಿಗ್ರಿ, ಅದು ಮೊದಲ ನಮ್ಮ ಮಾಮಾರ ಏನ್ ಮಾಡಿದ್ರಿ, ದಾಳಂಬ್ರಿಚ್ಚಿದ್ರಿ. ದಾಳಂಬ್ರಿಚ್ಚನ ನಮ್ಮ ಮನೆಯವ್ರ ಏನ್ ಮಾಡ್ರಿ, ನಾವು ಕಲೀಲಾರ್ದೇವು, ಬ್ಯಾಡ ದಾಳಂಬ್ರಿ ತೆಗಿನತ್ತೆ, ದಾಳಂಬ್ರಿ ತೆಗ್ದ್ರಿ. ದಾಳಂಬ್ರಿ ತೆಗೆದು ಹೊಳಿ ಮೆಗ್ಜೋಳ ಹಾಕಿದೇವ್ರಿ. ಮೆಗ್ಜೋಳ ಹಾಕಿದೇವ್ರಿ, 1 ವರ್ಷ ಏನು ಬರ್ಲಿಲ್ರಿ. ನಮ್ ಪಪ್ಪಾರ್ ಬಂದ್ರಿ ಬಿಜ್ರಿಗಿದ್ ನಮ್ ತವರಮ್ಮನೆ ಬಿಜ್ರಿಗಿ. ನಮ್ ಪಪ್ಪಾರ್ ಬಂದ್ರು, ನೀರ್ ಬಾಳದಾವ್ ಯಾಕೆ ಇಟ್ಕೊಂಡ್ರಿ ಸುಮ್ ದ್ರಾಕ್ಷಿ? ನಮ್ಮ ಮನೆಯವ್ರ ಏನಂದ್ರಿ, ನಾವು ಮಾತ್ರ ಕಲ್ತಿಲ್ರಿ ಮಾಮ, ನಮ್ಗೆ ಆಗುದಿಲ್ರಿ. ನಮ್ ಬಾಬಾರ್ ರಿಟೈರ್ಡ್ ಆಯ್ತ್ರಿ, ರಿಟೈರ್ಡ್ ಆಗಿ ಮತ್ತೆ ಇಲ್ಲಿ ದ್ರಾಕ್ಷಿ ಹಚ್ಚದ್ರಿ. ನಮ್ ಬಾಬಾರೇ ಮಾಡಿ ಕೊಟ್ರಿ, 2 ವರ್ಷ ನಮ್ ಬಾಬಾರ ನಿತ್ರಿ. ಬಿಜ್ಜರಿಗೆ ಒಳಗ ದ್ರಾಕ್ಷಿ ಬೆಳಿತಾ ಇದ್ರಿ? ದ್ರಾಕ್ಷಿ ಅಲ್ಲಿ 10 ಎಕರೆ ದ್ರಾಕ್ಷಿ ಹಚ್ಚಿ. ನಮ್ ಬಾಬಾರ್ ಇಲ್ಲಿ ಬಂದ್ ನನ್ನ ತಕ್ಕ ನಿತ್ರಿ, 2 ವರ್ಷ ನಿಂತು 1 ಪೀಕ್ ತೆಗ್ದು ಕೊಟ್ಟು ಹೋದ್ರಿ. ಮುಂದ್ ನಾನೇ ಮಾಡ್ಕೊತ ಬಂದ್ರಿ. ನಮ್ ಗೌಡ್ರು ಒಟ್ಟ ಓದ್ಲಾಕ್ ಬರೋದಿಲ್ರಿ, ನಮ್ ಗೌಡ್ರು ಕಲ್ತಿಲ್ರಿ. 7ನೇತೇ ಕಲ್ತೇವ್ರಿ. ನೀವ್ 7ನೇತೇ ಕಲ್ತೀರಿ? ನಿಮ್ಮ ಯಜಮಾನರು ಏನು ಕಲ್ತಿಲ್ರಿ? ಏನು ಕಲ್ತಿಲ್ರಿ? ಅವ್ನ ಕರ್ಕೊಂಡೆ ನಾನು ಗೌಡ್ರ ಬರ್ರಿ ಈ ಔಷಧ ಹೊಡಿನತೆ, ಕರ್ಕೊಂಡು ಔಷಧ ಹೊಡಿತಿದ್ದೇವ್ರಿ. ಗೌಡ್ರ ಗೊಬ್ಬರ ಇದನ್ನೆಲ್ಲ ನಾವು ಬರೆದು ಕೊಡ್ತಿದ್ದೇವ್ರಿ. ನಾವು ಮೇಸ್ತ್ರಿ ಇಟ್ಟಿದ್ದೆವು. ನಮ್ ಬಾಬಾರ ಹೋದ್ರಿ, ಅವ್ರ ಔಷಧ ಎಲ್ಲ 1 ವರ್ಷ ಮಾಡಿದ್ರಿ. 2ನೇ ವರ್ಷ ನಮ್ ಬಾಬಾರ ಅಂದ್ರೆ, ತಂಗಿ ನಾವು ಏಸ್ತಿ ನಾನು ನಿಂದಿರ್ಲಿ, ಮೇಸ್ತ್ರಿ ನೆಡ್ತಾವ, ಮೇಸ್ತ್ರಿ ಕರ್ಕೊಂಡು ನೀವು ಮಾಡ್ರಿ. ಮೇಸ್ತ್ರಿ ಹೆಂಗ್ ಬರ್ದ ಆ ಪ್ರಕಾರ ಬರೆದು ನಮ್ ಗೌಡ್ರಿಗೆ ನಾ ಎಲ್ಲ ಕೊಡ್ತಿದ್ದೇವೆ. ನಮ್ ಗೌಡ್ರು ಹೋಗಿ ಔಷಧ ತಂದ್ರೆ ಔಷಧ ಮಿಕ್ಸ್ ಮಾಡಿ ನಾವ್ ಇಬ್ರು ಗಂಡ ಇಂತ ಹೊಡಿತಿದ್ದೆ. ಈಗ ಅವ್ರ ಏನ್ ಔಷಧ ಹೇಳ್ತಾರೆ, ಯಾವಾಗ ಹೊಡಿಬೇಕು, ಕ್ಲೈಮೇಟ್ ಹೆಂಗ್ ಬರ್ತದ, ಪವನ್ ಹಚ್ಚಕೋತ ಇರ್ತೇವ್ರಿ. ಆ ಔಷಧ ಬರ್ದ ಇಟ್ಟು ಹೋಗಿರ್ತಾರ, ನಾ ಔಷಧ ತಗೊಂಡ್ ಹೊಡಿತಿದ್ದೇವ್ರಿ. ನಾವು 5 ಬೆಳಿ ತೆಗ್ದೇವ್ರಿ. 6ನೇ ಬೆಳಿ ನನ್ನ ಮಗ ಬಂದಾರಿ. 6ನೇ ಬೆಳಿಗೆ 10ನೇತೇ ಮುಗಿತ್ರಿ. 11ನೇತೇ ನಮ್ಮ ಊರಿಗೆ ಬಂದ್ರಿ. ನಮ್ಮ ಊರಿಗೆ ಬಂದ್ ಮಗನು ಹಂಗೆ ನಮ್ ಜೋಡಿನೇ ಕಲ್ಕೊತೆ ಬಂದ್ ಅವನೇ ಮಾಡ್ಲಕತ್ತಾರಿ. ಮಗನಿಗೆ ಕಲ್ಸದೆ ತಮ್ಮ ಹಿಂಗ್ ಮೇಸ್ತ್ರಿ ಇಟ್ಟಿಂಗ್ ಮಾಡಪ್ಪ. ಅಲ್ಲಿ ನಮ್ ಮನ್ಯಾಗ ನಮ್ ಬಾಬಾ ನಮ್ ತಮ್ಮ ಅವರು ಹೇಳದ್ರಿ, ಹಿಂಗ್ ಮಾಡದ್ ಬಾರ್ಪ, ನಿಮ್ಮಪ್ಪ ನಿಮ್ ಮಮ್ಮಿ ಕಲ್ತಿಲ್ಲ, ಎಲ್ಲಾ ಕತಿ ಮಾಡಿ ಹೇಳದಾರಿ. ಆಯ್ತ್ ಮುತ್ತೆ ಅಂತ ಹೇಳಿ ಅವ್ರ ನನ್ ಮಗನು ಅವನೇ ಮಾಡ್ಕೊತ ಬಂದಾನ್ರಿ. ನಮ್ದೇ ಎಲ್ಲ ಹೆಜ್ಜೆ ತಿಳ್ಕೊತೆ ನನ್ ಮಗ ಬಂದಾನ. ಈಗ ಮನಿಯೊಳಗ ನೀವು ಯಾರ್ಯಾರು ದುಡಿತಾ ಇದ್ರಿ? ನಾನ್ ರೀ, ನನ್ ಮಗ, ನನ್ ಮಗಳು ಇಂಜಿನಿಯರ್ ದಾಡ್ರಿ. ನಾವು ಮಗಳಿಗೆ ಸಾಲಿ ಕಲ್ಸಿವ್ರಿ. ಕಲ್ಸಿರಿ? ಹ್ಞೂ, ಇಂಜಿನಿಯರ್ ನೌಕರಿ ಬಂದದ್ರಿ, ಬೆಂಗಳೂರ್ ಕದಾಳ್ರಿ. ಈಗ ನೌಕರಿ ಮಾಡ್ತಾ? ನೌಕರಿ ಮಾಡ್ತಾಳ್ರಿ. 6 ತಿಂಗಳಾಯ್ತ್ರಿ ನೌಕರಿ ಬಂದದ. ಮತ್ತ ಈಗ ಒಕ್ಕಲ್ತನ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ? ಒಕ್ಕಲ್ತನ ಮುಂದುವರ್ಸ್ಕೊಂಡು ಹೋಗ್ತಿದ್ದೇವ್ರಿ. ಅವಾಗ ಹೊಲಗಳು ಹೊರಗ್ ಮಾಡ್ತಿದ್ದೇವ್ರಿ, ಬಾಳ 10-12 ಎಕರೆ ಹೊಲ ಹೆಚ್ಚು ಮಾಡ್ತಿದ್ದೇವ್ರಿ. ಒಕ್ಕಲ್ತನ ಇತ್ತು, ಆ ಕಡೆ ಕಡೆ ತಿರ್ಗ್ಯಾಡ್ರು ಎತ್ತುಗಳಿಗೆ ಪುರಾಟ್ ಬೀಳ್ತಿತ್ರಿ. ಈ ಎತ್ತುಗಳಿಗೆ ಪುರಾಟ್ ಬೀಳತ್ರಿ, ಆಳುಗಳು ತುಟ್ಟಿ ಅಲಕತ್ತವ್ರಿ. ಅದಕ್ಕಾಗಿ ನಮ್ಮ ಮನೆಯವ್ರ ಅಂದ್ರು, ಎತ್ತುಗಳನ್ನ ತೆಗಿನು ಇದೇ ದ್ರಾಕ್ಷಿ ಜೋಡಿ ಮಾಡೋಣ ಅಂತಂದ್ರು. ನಮ್ ಬಾಬಾರ ಏನಂದ್ರು, 10 ಹೊಲದಾಗ ದುಡಿದೆ, ಒಂದೇ ಹೊಲದಾಗ ದುಡ್ಕೋರಿ, 4 ಮಂದಿ ತಂದು ನಿಮ್ ಹೊಲದಾಗ ದುಡಿಸ್ಕೋರಿ, ನೀವು ಮತ್ತೊಬ್ರಂತ ಹೋಗ್ಬೇಡ್ರಿ. ನಿಮ್ದೇ ರಗಡ್ ನೀರ್ ಅದಾವ, ನಿಮ್ಗೆ ಫಲವಂತ ಭೂಮಿ ಅದ, ಈ ಭೂಮ್ಯಾಗ 10 ಆಳು ದುಡಿಬೇಕತ್ತೆ ನಮ್ ಬಾಬಾರ. ನೀರಿಂದ ಸಮಸ್ಯೆ? ಏನು ಸಮಸ್ಯೆ ಇಲ್ಲ, 2 ಬೋರ್ ಅದಾವ್ರಿ. 2 ಬೋರ್ ಅದಾವ್ರಿ. ನಮ್ ಬಾಬಾರ ಅಂದ್ರೆ, ಇಂಥ ಭೂಮಿ ಇಂಥ ಫಲವತ್ತ ನಿಮ್ಗೆ ಎಂದೂ ಸಿಗೋದಿಲ್ಲ, ಇದ್ರ ದುಡುಕೋರಿ, ದುಡುಕೊಂಡಿ ನೋಡ್ರಿ ಹೆಂಗ ಆಗ್ತದ. ಈಗಾದ್ರೂ ಸಾಕಷ್ಟು ನೀರ್ ಅದಾವ ನಿಮ್ಮಲ್ಲಿ? ದ್ರಾಕ್ಷಿಗೆ ನೀರ್ ಕಡಿಮೆ ಬೀಳುದಿಲ್ಲ ಮತ್ತೆ ಬೇರೆ ಬೆಳೆ ಬೆಳೆಯುದಕ್ಕ ಅನುಕೂಲ ಆಗ್ತಾ ಇದೆ ನೀರ್ ನಿಮ್ಗ? ಬೇರೆ ಬೆಳೆ ಭೂಮಿನೇ ಇಲ್ರಿ ನಮಗ, 2 ಎಕರೆ ಆದ್ರೆ ದ್ರಾಕ್ಷಿ 8 ಎಕರೆ ಜಮೀನ್ ಅದ, ಅದು ದೂರ ಅದ್ರಿ, ಡೋಣಿ ಅದ್ರಿ, ದೂರ ಅದ್ರಿ, ಅಲ್ಲಿ ಏನು ನೀರಾವರಿ ಆಗುದಿಲ್ಲ, ಅಲ್ಲಿ ಏನಾಗ್ತದಲ್ಲ, ಅಲ್ಲಿ 84 ಮಗ್ಲದ್ರಿ. ಈಗ ದ್ರಾಕ್ಷಿ ಮೊದ್ಲ ನೀವು ಕಲಿಬೇಕಾದ್ರೆ ಬಹಳ ತ್ರಾಸ ಆಗ್ತಿತ್ತು, ಬಹಳ ದುಡ್ಡು ಬೇಡುವಂತಹ ಒಂದು ಬೆಳೆ ಅದು, ಅದ್ರ ಜೊತೆಗೆ ನಿಮಗೆ ಅದ್ರ ಜ್ಞಾನ ಕೂಡ ಬಹಳಷ್ಟು ಬೇಕಾಗ್ತದ. ನಿಮ್ ತಂದೆಯವರು ನಿಮಗೆ ತಿಳಿಸಿಕೊಟ್ರಿ ಎಲ್ಲ, ನೀವೆಲ್ಲ 1 ವರ್ಷದೊಳಗೆ ಕಂಪ್ಲೀಟ್ ಆಗಿ ಕಲ್ತು ಬಿಟ್ರಿ? 2 ವರ್ಷ ಆಗಿತ್ರಿ ಬಾಬಾ, 2 ವರ್ಷ ತನಕ ನಮ್ ಬೆನ್ನತ್ತ, 2 ವರ್ಷ ನಿಮಗೆ, 2 ವರ್ಷ ನಮ್ ಬಾಬಾ ಬೆನ್ನತ್. ಮತ್ ಮೂರನೇ ವರ್ಷ ಮತ್ ಮೇಸ್ತ್ರಿ ಇಟ್ರಿ, ಮೇಸ್ತ್ರಿ ಇಟ್ಟಿನ ತಂಗಿ, ಮೇಸ್ತ್ರಿ ಇಟ್ಟಿನ ಮೇಸ್ತ್ರಿ ಜೋಡಿನ ಪ್ರಕಾರ ಮಾಡ್ಕೊಂಡು ಹೋಗೋದು. ಮೇಸ್ತ್ರಿ 4 ವರ್ಷ ನಮಗ ಹೇಳ್ಕೊಟ್ರಿ, ಅದ್ರ ಜೋಡಿನ ಈಗಾದ್ರೂ ಮೇಸ್ತ್ರಿನ ಬರ್ತಾನ್ರಿ ಅಂದ್ರೆ ನನ್ನ ಮಗ ಹೆಚ್ಚಿಗೆ ಮಾಡ್ತಾನೆ. ನಿಮಗೆಲ್ಲ ಸಂಪೂರ್ಣವಾಗಿ ಗೊತ್ತಾಗ್ಯದ ಅದ್ರ ಬಗ್ಗೆ? ಎಲ್ಲ ಗೊತ್ತು, ಏನು ತೊಂದ್ರೆ ಇಲ್ಲ, ನಾವು ಇದನ್ನ ನಿರ್ವಹಣೆ ಮಾಡಬಹುದು, ದ್ರಾಕ್ಷಿ ಬೆಳೆಯನ್ನ ಅಥವಾ ಯಾವುದೇ ಬೆಳೆಯನ್ನ ಸಹಿತ ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳಿ ಆ ಒಂದು ಧೈರ್ಯ ಆತ್ಮವಿಶ್ವಾಸ ಬಂದದಂತೀರಿ? ಧೈರ್ಯ. ಕಲೀಲಾರ್ದ ಏನಾದ್ರು ನಿಮಗೆ ಸಮಸ್ಯೆ ಅನಿಸದ ಯಾವಾಗಾದ್ರೂ? ಹ್ಞೂನ್ರಿ, ಇಂಗ್ಲಿಷ್ ಬರೋದಿಲ್ರಿ, ಒಂದೇ ಮಾತು. ನಮ್ ಮೇಸ್ತ್ರಿ ಕನ್ನಡಲೇ ಬರೀತಿದ್ರಿ, ಸರ್ ನೀವು ಇಂಗ್ಲಿಷ್ ಬರೆದ್ರೆ ನಮ್ಗೆ ಏನು ತಿಳಿದಿಲ್ರಿ, ನೀವು ಕನ್ನಡಲೇ ಬರೆದ್ರೆ ನಾ ತಿಳಿತದ್ರಿ, ಕನ್ನಡಿಷ್ಟ ಓದ್ತಿದ್ದೀರಿ ಎಲ್ಲ, ಒತ್ತರಕ್ಷರ ಜೀರ್ಘ ಕೂಡಿಸಿ ನಾವು ಇಂಗ್ಲಿಷ್ ಸ್ವಾಮನ್ ತಂದಿಟ್ರಿ ಔಷಧ ಗೌಡ್ರು ತರ, ನಾ ಏನ್ ಮಾಡ್ದೆ ಗೌಡ್ರ ಹಿಂಗ ಔಷಧ ತಂದಿಟ್ರಿ, ಯಾವ್ದೇ ಕಲಿಸ್ ಹ್ಯಾಂಗ್ ಹೊಡೀನ್ರಿ ಅಂತಂದ್ರು. ಆಯ್ತ್ರಿ, ನಾ ನೆರಿ ತೋಟದವರು ಸಾವುಕಾರನವ್ರಿದ್ರಿ ನನ್ ಬಸವಣ್ಣವ್ರು, ಸಾವುಕಾರಿಗೆ ಫೋನ್ ಹಚ್ಕರ್ತೇವೆ, ಬರ್ರಿ ಸಾವುಕಾರ ಒಂದ್ ಸ್ವಲ್ಪ, ಯಾಕ್ರಿ ಗೌಡ್ತಾರ ಹಿಂಗ ಔಷಧ ತಂದವ್ರಿ ಯಾವ ಹೊಡಿದ್ರಿ ಅಂತ ಇಷ್ಟೇ ಕೇಳ್ತಿದ್ದಾರೆ. ಇವು 4-3 ಮಿಕ್ಸ್ ಮಾಡಿ ಹೊಡಿಯಿರ್ತಾರೆ, ಒಂದಂತ್ರ ಹೊಡಿದ ಆಗುದಿಲ್ರಿ, ಒಂದಿತ್ತ ನಾ ಹೊಡ್ಕೋತನ್ರಿ, 3-4 ಮಿಕ್ಸ್ ಮಾಡೋದಿತ್ತ ಓದ್ಲಾಕ್ ಬರ್ತಿದ್ದಿಲ್ರಿ, ಇಂಗ್ಲಿಷ್ ಬರುದಿಲ್ರಿ ನನಗೆ, ಕನ್ನಡ ಒಂದೇ ಬರ್ತದ. ಅವಕ್ಕೆಲ್ಲ ಪ್ರಮಾಣ ಆಗದಿ ಬರೋಬ್ಬರಿ ಹೊಡಿಬೇಕು, ಆ ಪ್ರಮಾಣ ಬರ್ದಿರ್ತಿದ್ರಿ, ಪ್ರಮಾಣ ಹಾಕ್ತಿದ್ರೆ ಓದ್ಲಾಕ್ ಒಂದೇ ಬರ್ತಿದ್ದಿಲ್ರಿ, ಇಂಗ್ಲಿಷ್ ಒಂದೇ ಬರ್ತಿದ್ದಿಲ್ರಿ. ಸಾವುಕಾರ ಬಂದು ಹೇಳ್ತಿದ್ರಿ ಗೌಡ್ತಾರೆ ಇವೆರಡು ಕೂಡಿಸಿ ಹಿಂಗ್ ಹಾಕ್ರಿ, ಆಯ್ತಾಳ್ರಿ ಅದ್ರ ಮೇಲೆ ಹಾಕೊಂಡು ಹೊಡಿತಿದ್ದೆ. ಬರ್ತಾ ಬರ್ತಾ ಅದನ್ನು ಕೂಡ ಕಲ್ತಿ? ಅದನ್ನು ಕಲ್ತೇವ್ರಿ, ಇಂಗ್ಲಿಷ್ ಒಂದ್ ಸ್ವಲ್ಪ ಸ್ವಲ್ಪ ಬರ್ತಾವ್ರಿ, ಈಗ ಅವು ಬಾಟ್ಲಿ ಮೇಲೆ ಎಲ್ಲ ಓದುವ ಎಲ್ಲ ಬರ್ತಾವ. ಮತ್ತೆ ನಿಮ್ಮ ಮಕ್ಕಳು ಕಲಿಸ್ತಿರ್ಬೇಕಲ್ಲ ನಿಮ್ಗೆ? ಕಲಿಸ್ತಾರಿ ಅಂದ್ರ ನಮ್ಗ ಒಂದ್ ಸ್ವಲ್ಪ ತಲೆ ಪಟಕನೆ ಹತ್ಕೋಬೇಕಲ್ರಿ, ಟೈಮ್ ಹಿಡಿತದ, ಟೈಮ್ ಹಿಡಿತದ್ರಿ, ಓದೋದ ಒಂದ್ ಸ್ವಲ್ಪ ಬಿರಿ ಬರ್ತದ್ರಿ. ಅಂದ್ರ ದ್ರಾಕ್ಷಿ ನಿಮಗ ಒಳ್ಳೆ ಬೆಳೆ ಬೆಳೆ, ಎಷ್ಟು ಇಳುವರಿ ತಗೊಳ್ತಾ ಇದ್ರಿ? ಈಗ 1 ಎಕರೆಕ 4 ಟನ್ 8 ಟನ್ ತಕ ಕುಂಡಿರ್ತದ್ರಿ. ಏನು ಮನುಕ ಬರ್ತ? ಮನುಕರಿ, ಮನುಕ್ ಮಾಡೇವ್ರಿ, ಮನ್ಕಿನ್ ರ್ಯಾಂಕ್ ಮಾಡೇವ್ರಿ ಅಲ್ಲೇ ಹೊಲ್ದಾಗ, ಎಲ್ಲ ಮನುಕ್ ನಾವ್ ಸ್ವಂತ ಮಾಡ್ತೇವ್ರಿ. ಇಲ್ಲ ಬರೀ ದ್ರಾಕ್ಷಿನೇ ಕೊಟ್ಟು ಬಿಡೋಣ ಮನುಕ್ ನಾವ್ ಕೊಟ್ಟಿಲ್ರಿ, ಹಂಗೇನು ವಿಚಾರ ಮಾಡಿಲ್ಲ, ಏನು ಕೊಟ್ಟಿಲ್ಲ. ಮೊದಲು ಶುರು ಮಾಡೋದೇ ಮನುಕದಿಂದೇ ಮಾಡೇವ್ರಿ ನಾವು. ನಮ್ ಬಾಬಾ ಅವ್ರದೊಂದ್ರಿ ಮನುಕ್ ಮಾಡಿದ್ರೆ ಮಾಲ, ಅವ್ರು ಆರಿಸಿ ಕಾಯಿ ಒಯ್ತಾರ, ಹೊಳೆ ಸಣ್ಣ ಕಾಳು ಏನ್ ಮಾಡ್ತಿರಿ, ಮತ್ತೊಬ್ರಿಗೆ ಮಾಡಿದ್ರು ಅಡ್ಡಕ್ ದುಡ್ಡಕ್ ಹೋಗ್ತಾರ, ಮನಕೆ ಮಾಡುದ್ರಿ, ಹೆಚ್ಚಾಲಿ ಕಮ್ಮಾಲಿ ಮನಕೆ ಮಾಡ್ತಾರ. ಫಸ್ಟ್ನೇ ಪೀಕ್ನೆ 4 ಟನ್ ಮನುಕ್ ತೆಗ್ದೇವ್ರಿ ನಾವು, ಫಸ್ಟ್ನೇ ಬೆಳಿನೇರಿ, ಫಸ್ಟ್ನೇ ಬೆಳಿನೇ ನಮ್ಮ ಉಕ್ಲಿ ಊರಾಗೆ ನಮ್ದೇ ಹೈಸ್ಟ್ ಆಯ್ತು. ನಮ್ ಬಾಬಾರ್ ಬಂದು ಎಲ್ಲ ಸ್ಟ್ಯಾಂಡ್ ಮಾಡಿ ನಿಂದ್ರಸಿದ್ರ ಏನ್ ಬಿದ್ದರಿ ಅವ್ರು ಮಾಡಿಕೊಟ್ರತ ಅಂದಾರಿ. ಅಡ್ಡಿಲ್ಲ, ಈಗ ಅದನ್ನ ಮನುಕ ಆದ್ಮೇಲೆ ಹೆಂಗ್ ಮಾರಾಟ? ಅದೆಲ್ಲ ಹೆಂಗ್ ಮಾರಾಟ? ರೀ ಮನುಕ್ ಎಲ್ಲ ಮಾಡ್ತೇವ್ರಿ, ಮಾಡಿ ಟೋರೇಜ್ಗೆ ಒಯ್ತೇವ್ರಿ, ಬಿಜಾರ್ಕೊಂಡು ಟೋರೇಜ್ಗೆ ಬರ್ತೇವ್ರಿ, ಟೋರೇಜ್ಗೆ ಒಂದು ಮಿಷನ್ಗೆ ಹಾಕ್ತಾರೆ, ಮಿಷನ್ ಹಾಕಿ ಬಾಕ್ಸ್ ಮಾಡ್ತಾರೆ, ಬಾಕ್ಸ್ ಮಾಡಿ ತೂಕ ಮಾಡ್ತಾರೆ, ತೂಕ ಮಾಡಿ ನಮ್ಗೆ ರಿಶಿಟಿ ಹರಿದು ಕೊಡ್ತಾನೆ, ರಿಶಿಟಿ ಹರಿದು ಕೊಟ್ಟು 4 ಟನ್ 8 ಟನ್ 8 ಟನ್ ಮಾಲ್ ಹಚ್ಚಿ ಅವನ್ ಟೌರೇಜ್ನಾಗೆ ಇಡ್ತೇವ್ರಿ. ಇಟ್ಟೆ ಅಂದ್ರೆ ಒಂದ್ ಟೌರೇಜ್ 5,000 ರೂಪಾಯಿ ಒಂದ್ ತಿಂಗಳಿಗೆ. ನಿಮಗೆ ಯಾವಾಗ ಬೇಕು ಅವಾಗ ಮಾರಾಟ ಮಾಡ್ತೀರಾ? ಯಾವಾಗ ಬೇಕು ಅವಾಗ. ಮತ್ತೆ ಹೆಂಗ್ ಮಾರಾಟ ಮಾಡ್ತಿದ್ರಿ ನೀವು? ನಾವು ಆನ್ಲೈನ್ ಬಂದದ್ರಿ, ನಮ್ನಾಗ ಶನಿವಾರ ಬಂದತ್ರಿ, ಬುಧವಾರ ಬಂದಿತ್ರಿ, ನಿಲಾವದಾಗ ಇತ್ರಿ, ನಿಲಾವ ಬಂದಾಗ ಅವಾಗ ಹೇಳ್ತಿದ್ದಿಲ್ರಿ, ನಮ್ಮ ಮನೆಯವರೇ ಬರ್ತಿದ್ರಿ, ನಮ್ಮ ಮನೆಯವ್ರು ಬಂದು ನಿಲಾವ್ ನೋಡ್ಕೊಂಡು ಹೋಗ್ತಿದ್ರಿ, ನಮ್ ಮಾಲ್ ಹಚ್ಚರಿ ಅಂತಂದ್ರೆ ಹಚ್ತಾರಿ ಅವ್ರು, ಹಚ್ಚಿಂದ ಇವತ್ ಹಚ್ತೇವ್ರಿ, ನಾಳೆ ಶನಿವಾರ ನಿಲಾವ್ರಿ, ಬುಧವಾರ ನಿಲಾವ್, 2 ನಿಲಾವ್ ಇರ್ತಿತ್ರಿ. ಆ ನಿಲಾವ್ ಹೋಗಿ ನಿತ್ರ ಅಂದ್ರೆ ನಮ್ ಮಾಲ್ ಬಂದಿತ್ತು ಅಂದ್ರೆ ಮಾಡ್ತಿದ್ರಿ. ಈಗೆಲ್ಲ ಆನ್ಲೈನ್ ಬಂದ್ಬಿಟ್ಟದ್ರಿ, ಅವರೇ ಹೇಳ್ತಾರಿ. ಒಟ್ಟು ಆನ್ಲೈನ್ ಅಂದ್ರೆ ಹೆಂಗ್ ಮಾಡ್ತೀರಿ ನೀವು ಅದನ್ನ? ನಮ್ದು ಅವ್ರ ಬೇಡಿಕೆ ಮಾಡ್ತಾರಿ, ಅವ್ರ ಬೇಡಿಕೆ ಮಾಡ್ತಾರ, ಈ ಮನಕ್ ಇಟ್ಟು ತೋತಾರ ನೋಡ್ರಿ, 180 170 ಹಿಂಗ್ ಬಾಕ್ಸ್ ಹೆಸರು ಇರ್ತದ್ರಿ. ನಿಮ್ಗೆ ಹೆಂಗ ಗೊತ್ತಾಗ್ತದ? ನಮ್ ಚೀಟ್ ಇರ್ತದ್ರಿ, ಚೀಟ್ ಇರ್ತದ್ರಿ, ಈ ಬಾಕ್ಸಿಗೆ ನಾವ್ ನಂಬರ್ ಬರ್ದಿರ್ತೇವ್ರಿ, ಈ ನಂಬರ್ ಕೈ ಇಷ್ಟು ಮನಕ್ ಬೆಳೆದದ, ಇಷ್ಟ 30 ಬಾಕ್ಸ್ 50 ಬಾಕ್ಸ್ 70 ಬಾಕ್ಸ್ ಹಿಂಗ್ ಬರ್ದಿರ್ತೇವ್ರಿ, ಅದ್ರ ಮ್ಯಾಲ ಹೆಸರು ಬರ್ದಿರ್ತೇವ್ರಿ, ನಮ್ ಗೌಡ್ರದು ನಮ್ ಹುಡುಗಂದು ಹೆಸರು ಬ್ಯಾಂಡ್. ಇಷ್ಟು ಬಾಕ್ಸ್ ಹಚ್ಚರಿ, 30 ಬಾಕ್ಸ್ ಹಚ್ಚಂದ್ರೆ 30 ಹಚ್ತಾನ್ರಿ, 50 ಹಚ್ಚಂದ್ರೆ 50 ಹಚ್ತಾನ್ರಿ, ಅದ್ ರೇಟ್ ಹೇಳ್ತಾನ್ರಿ. 1 ಟನ್ನಿಂದ ಹೇಳ್ತಾನ್ರಿ, 180 100 ಇಲ್ಲಂದ್ರೆ ಬಿಡ್ತೇವ್ರಿ, ರೇಟೇ ಇರೋದಿಲ್ರಿ. ಎಷ್ಟು ಮಾಡಿದ್ರು ನಮ್ ಶ್ರಮ ಪಟ್ಟು ದುಡಿದ್ರು ರೇಟ್ ಇಲ್ರಿ. ಒಟ್ ನಮ್ ಶ್ರಮ ನೋಡಿದ್ರಿ, ಈಗ ಸದ್ ಅಟ್ಟ ತ್ರಾಸ ಹೋದ್ರಿ, ಏನ್ ಮಾಡುದ್ರಿ, ಮಾಡೋದ ಮಾಡ್ತೀವ್ರಿ, ಬೆಳೆದ್ರ ದೈವ, ಬೆಳಿಲಕ್ಕ ಇಲ್ರಿ. ಈಗ ಮನುಕ ಆದ್ಮೇಲೆ ನಿಮಗ ನಿಮ್ಗೆ ಯಾವಾಗ ಬೇಕಾವಾಗ ನೀವು ಕೊಡಬಹುದಲ್ಲ, ಅದೇನಾರ ವ್ಯತ್ಯಾಸ ಆಗ್ಯದ ನಿಮಗೆ? ಏನು ಹಂಗೇನಾಗ ನೀವು ಯಾವ್ದ ರೇಟಿಗೆ ನೀವು ಕೊಡ್ತಾ ಇದ್ರಿ ಈಗ? ನಾವು ರೀ ದೀಡ್ಸೆ ಮ್ಯಾಲ ಇದ್ರೆ ಕೊಡ್ತೇವ್ರಿ, ಮತ್ತೆ ಏನು ಇರ್ಲಿಕ್ಕೆ ನಿರ್ವಹಣೆ ಇಲ್ಲಲ್ರಿ, ದೀಡ್ಸೆ ಒಳಗಿದ್ರು ಕೊಟ್ಟೆ ಬಿಡ್ತೇವ್ರಿ. ನಮ್ಗ ಸಾಲನೇ ನಿಂತಿರ್ತದ್ರಿ, ನಮ್ಗ ಕೊಡ ತಗೋದೇ ನಿಂತಿರ್ತದ, ಹ್ಯಾಂಗ ಬಂದ್ರು ಕೊಡಬೇಕಲ್ರಿ. ರೈತನ ಗೋಳ ಬಾಳ ಅದ್ರಿ, ಒಂದೇ ತರ ಇಲ್ರಿ. ಸಾಲನು ಮಾಡಿರಿ, ಸಾಲ ಮಾಡ್ತಾ ಇದ್ರಿ? ಎಷ್ಟೆಷ್ಟು ಮಾಡ್ತಾ ಇದ್ರಿ ಸಾಲ? ಸಾಲ ರೀ ಬ್ಯಾಂಕ್ನ್ಯಾಗ ತಕೋತೇವ್ರಿ, ಒಂದ್ ನಮ್ಗ ಅನುಕೂಲ ಹೆಂಗ ಹಂಗ ತಕೋತೇವ್ರಿ. ಈಗ ಒಂದ್ 5 ಲಕ್ಷ ತಕೊಂಡ್ರಿ, ಅದನ್ನ ಗ್ರಾಮೀಣ ಬ್ಯಾಂಕ್ನ್ಯಾಗ ಹೊಳಿ ಕೊಡ್ಬೇಕಲ್ಲ. ಹ್ಮ್, ಹೊಳಿ ಕೊಡಬೇಕಲ್ರಿ, ಬಡ್ಡಿ ಕಟ್ಟಿ ಕೊಡ್ಬೇಕ್ರಿ, ಮತ್ತ ಅದಕ್ಕೆ ಬಡ್ಡಿ ಹೆಚ್ಚು ತಗೋತಾನ್ರಿ. ಅದಕ್ಕ ನಿಮಗ್ ಯಾವಾಗ ಬೇಕಾವಾಗ ಮಾರಾಟ ಮಾಡೋದಕ್ಕೂ ಆಗಂಗಿಲ್ಲ, ಜಲ್ದಿನೆ ಮಾರಾಟ ಮಾಡ್ಬೇಕು ನೀವು. ಮತ್ತ ಹಿಂದ್ ನಿಂತಿತ್ತದಲ್ರಿ, ಗೊಬ್ಬರ ಔಷಧ ಆಳ್ಗೊಳ್ ಪಗಾರ ಇವೆಲ್ಲ ಕೊಡ್ಲಕ್ಕ ಮತ್ ಹೆಂಗ್ ಕೊಡ್ಬೇಕ್ರಿ? ಅದ್ರ ಮೇಲೆ ನಾವು ಮಾಡೋದು, ಅದನ್ನೇ ತೆಗೆದು ಅದನ್ನೇ ಹಾಕೋದ್ರಿ. ಬರೋಬ್ರಿ, ಈಗ ನೀವು ದುಡಿದಿದ್ದಕ್ಕ ಶ್ರಮಕ್ಕ ಅದಕ್ಕೆ ಯೋಗ್ಯ ಅನಿಸುವಂತ ಬೆಲೆ ಬಂದ್ರ ನೀವು ಕೊಡಬಹುದು, ಇಲ್ಲಪ್ಪ ಅಂತಂದ್ರೆ ಬಹಳ ಕಷ್ಟ ಆಗ್ತದಲ್ಲ. ಬಹಳ ಕಷ್ಟ ರೀ, ದೇವ್ರೆ ಭೇಟಿ ಆಗ್ತಾನ್ರಿ, ಕಷ್ಟ ಬಹಳ ಅದ್ರಿ. ಮತ್ತ ಅಂತ ಸಂದರ್ಭದೊಳಗ ಹೆಂಗ್ ಮಾಡ್ತೀರಿ? ಮತ್ತೆ ರೇಟ್ ಬರ್ಲಿಲ್ಲ ಅವಾಗ ಏನ್ ಮಾಡ್ತೀರಿ? ಕೊಟ್ಟೆ ಬಿಡ್ಬೇಕಾಗ್ತದ್ರಿ, ಈ ನಿರ್ವಹಣೆ ಇಲ್ಲಾರ್ದಂಗ ಆಗ್ತದ್ರಿ, ಕೊಟ್ಟೆ ಬಿಡ್ಬೇಕಾಗ್ತದ. ಎಷ್ಟ್ ಬಂದ್ರೇನು ಈ ಸಾಲ ನಿಂತಿರ್ತದ, ಆಳ್ಗೊಳ್ ಪಗಾರ ನಿಂತಿರ್ತದ, ನೂರೇ ಬರ್ಲಕ ಕೊಟ್ಟೆ ಬಿಡ್ತೇವ್ರಿ. ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟ್ ಬೇಕು ಅಷ್ಟೇ ಕೊಡ್ತೇವ್ರಿ, ಅಷ್ಟೇ ಕೊಡ್ತೇವ್ರಿ. ಬಾಳ ಕೊಡುದಿಲ್ರಿ, ಒಮ್ಮೆ ದಬಕ್ ಬೀಳದಲ್ರಿ, ಅಷ್ಟೇ ಸ್ವಲ್ಪ 2 ಟನ್ 1 ಟನ್ ಇಷ್ಟೇ ಕೊಡ್ತೇವ್ರಿ, ಬಾಳ ಕೊಡುದಿಲ್ರಿ. ಯಾವಾಗಲ್ಲ ಆದ್ರೂ ಬಾಳ ರೇಟ್ ಇದ್ರು ಸ್ವಲ್ಪ ಕೊಡ್ತೇವ್ರಿ, ಸ್ವಲ್ಪ ರೇಟ್ ಇದ್ರು ಸ್ವಲ್ಪ ಕೊಡ್ತೇವ್ರಿ. ಇಲ್ಲಿ ತನಕ ನೀವು ಹೆಂಗ್ ಮಾರಾಟ ಮಾಡ್ತಾ ಬಂದಿರಿ? ನೀವು ಸ್ವಲ್ಪ ಸ್ವಲ್ಪ ಮಾರಾಟ ಮಾಡ್ತಾ ಬಂದಿರೋ, ಏನು ಅಂದ್ರ ಎಷ್ಟು ಒಂದು ವರ್ಷದೊಳಗ ಎಷ್ಟು ಟೈಮ್ ಹಿಡಿತದ ಹೋಗುದು? 3 ತಿಂಗಳದೊಳಗ ಎಲ್ಲಾ ಮಾರಾಟ ಮಾಡಿ ಮಾರಾಟ ಮಾಡಿ. ರೇಟ್ ಅಂತೂ ಕಡಿಮೆ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ, ಎಷ್ಟು ಬಂದ್ರೆ ನಿಮಗೆ ಚಲೋ ಅನಿಸ್ತದ? ನಮ್ಗೆ 200 ಬಂದ್ರೆ ಚಲೋ, ಕೆಜಿಗೆ 200 ಬಂದ್ರೆ ಬೆಳೆದಿದ್ದಕ್ಕೂ ನಮ್ಮ ಶ್ರಮ ಪಟ್ಟಿದ್ದಕ್ಕೂ ಹಿಗ್ಗು ಬರ್ತದೆ, ಇನ್ನಿಟ್ಟು ಹೆಚ್ಚಿ ಮಾಡಂಗ ಆಗ್ತದ್ರಿ. ಇದ್ 100 ದೀಡ್ಸೆ 170 ಇತ್ತ ನಮ್ಗೆ ಏನು ಎಡ್ ದೋದ್ರು ಇಷ್ಟೇ ಅದ ಆಗ್ತದೆ, ಸುಮ್ಕೊಂಡಿರ್ತೇವೆ. ಖರ್ಚು ಬಹಳ ಆಗ್ತದ, ಖರ್ಚು ಬಾಳ್ರಿ. ಯಾವತ್ತು ಕಣ್ಣು ತೆರ್ಕೊಂಡಿರ್ಬೇಕು, ಕಣ್ಣು ಮುಚ್ಚೆ ಬಾಡ ನೋಡ್ರಿ. ಈಗಂತ್ರ ಚಾಟ್ನಿ ಮಾಡ್ಯಾವ್ರಿ, ಒಟ್ಟ ಕ್ಲೈಮೇಟ್ ಹೆಂಗ್ ಬರ್ತದ ನಮ್ಗೆ ಗೊತ್ತೇ ಆಗುದಿಲ್ಲ. ರಾತ್ರಿ ಹೊಡಿತೇವ್ರಿ, ಹಗಲ್ ಅಂದ್ರೆ ಹಗಲ್ ಹೊಡಿತೇವ್ರಿ, ಕೈಲೇ ಹೊಡಿತೇವ್ರಿ. ನಾವು ಟ್ಯಾಕ್ಟರ್ ಇಲ್ಲ ಏನಿಲ್ಲ, ಕೈಲೇ ಹೊಡಿತೇವ್ರಿ ಔಷಧ. ಮತ್ತೆ ಹಾಲು ಹೈನು ಮಾಡ್ತಾ ಇದ್ರಿ? ಒಂದ್ ಆಕಳದ್ರಿ, ಎಮ್ಮೆ ಅದ್ರಿ, ಜವಾರಿ ಆಕಳದ್ರಿ, ಜವಾರಿ ಎಮ್ಮೆ ಅದ, ಜವಾರಿ ಆಡದ್ರಿ ಒಂದೇ. ಮತ್ತೆ ಅದ್ರ ಸಗಣಿಯನ್ನ ನೀವು ಮತ್ತೆ ಹೊಲಕ್ಕೆ ಹಾಕ್ತೇವ್ರಿ, ಹಾಲು ಅಲ್ಲೇ ಊರಾಗೆ ಊರಾಗೆ ಕೊಡ್ತೇವ್ರಿ. ಈಗ ಗೋಮೂತ್ರ ಬರ್ತದಲ್ಲ, ಗೋಮಂತ್ರ ಬರ್ತಾವ್ರಿ. ನಾವು ಏನ್ ಮಾಡ್ತೇವ್ರಿ, ಗೋಮಂತ್ರ ಗೊಳೆ ಮಾಡ್ತೇವ್ರಿ, ಗೊಳೆ ಮಾಡಿ ಡ್ರಿಪ್ನಾಗ ಬಿಡ್ತೇವ್ರಿ, ಕೆಮಿಕಲ್ ಕಮ್ ಮಾಡ್ತೇವ್ರಿ, ಅದಕ್ಕೆಲ್ಲ ಡ್ರಿಪ್ಪಿಗೆ ಒತ್ತಿಸ್ತೇವ್ರಿ. ಕಡ್ಲಿ ಇಟ್ಟ ಬೆಲ್ಲ ಹಾಕಿ 4 ದಿನ ನೆನ ಹಾಕಿ ಡ್ರಿಪ್ನಾಗ ಒತ್ತಿಸಿ ಬಿಡ್ತೇವ್ರಿ. ಮತ್ತ ಸ್ಪ್ರೇ ಮಾಡ್ತೇವ್ರಿ, ಆಕಳು ಗೋಮಂತ್ರನೇ ದಿನ ಹಿಡಿತೇವ್ರಿ. ದಿನ ಹಿಡಿದ್ರು 1 ಲೀಟರ್ 500 ಬ್ಯಾರಲ್ ಎರಡ್ ಲೀಟರ್ ಗೋಮಂತ್ರ ಹಾಕಿ ಸ್ಪ್ರೇ ಮಾಡ್ತೇವ್ರಿ, ಆಕಳದೇ ಮಾಡ್ತೇವ್ರಿ. ಇದನ್ನ ಈ ತರ ಉಪಯೋಗ ಮಾಡಬೇಕು ಅಂತ ಹೇಳಿ ಯಾರು ಹೇಳಿದ್ರಿ ನಿಮಗ? ನಮ್ಮ ಮನ್ಯಾಗ್ರಿ, ನಮ್ಮ ಬಾಬಾರೇ ಹೇಳಿದ್ರಿ. ನಮ್ಮ ಬಾಬಾರೇ ಎಲ್ಲ ನಮ್ ಪಾಠ ಕಟ್ಟದವ್ರೆ ನಮ್ಮ ಬಾಬಾರಿ. ನಮ್ಗೇನು ಗೊತ್ತಿಲ್ರಿ, ಅಲ್ಲಿ ನಮ್ಮ ತವ್ರ ಮನ್ಯಾಗ ನಾವು ಸಣ್ಣವರಿದ್ದಾಗ ಮದ್ವೆ ಮಾಡಿ ಕಳಿಸ್ಯಾರಿ. ನಮ್ ತೋಟ ಇದ್ದಿದ್ದಲ್ರಿ ತವ್ರ ಮನ್ಯಾಗ, ಇಲ್ಲಿ ತೋಟ ಐತ್ರಿ. ಈಗ ನಮಗೇನು ಗೊತ್ತಿಲ್ರಿ, ನಮ್ಮ ಮಾಮಾರ 8 ವರ್ಷದಾಗ ನಮ್ಮ ತೋಟಕ್ಕೆ ಕರೆದಿದ್ದಿಲ್ಲ. ನಮಗ್ ಬ್ಯಾರ ಮಾಡಿಕೊಟ್ರಿ, ಇನ್ ಬ್ಯಾರ ಮಾಡ್ಕೊತ್ರಿ, ಹಿಂಗ್ ಕೂತ್ರಿ ಚಂದ ಅಲ್ಲ ಅಂತೇಳಿ ನಾವು ಮಾಡ್ಕೊಂತಿಲ್ಲ. ಆಡು ಕೋಳಿ ಏನಾದ್ರು ಸಾಕ್ತಾ? ಕೋಳಿ ಸಾಕಿಲ್ರಿ, ಆಡದ್ರಿ. ಗಜ್ಜಿ 3 ಐತದ್ರಿ, ಒಟ್ ಒಂದೇ ಇಟ್ಕೊಂಡೇವ್ರಿ. ನಮ್ದು ದ್ರಾಕ್ಷಿ ಕೆಲ್ಸನ್ಯಾಗ ವ್ಯವಸ್ಥೆ ಆಗುದಿಲ್ಲ ಅಂತೇಳಿ ಒಂದ್ ಆಡ್ರಿ, ಒಂದ್ ಎಮ್ಮಿ, 2 ಆಕಳು. ಅದು ಮಾರಾಟ ಮಾಡಿದ್ರೆ ಎಷ್ಟಕ್ಕೆ ಹೋಗ್ತದ? ಮರಿಗೊಳ್ರಿ 12-13 ಸಾವಿರ ರೂಪಾಯಿ ಹೋಗ್ತಾವ್ರಿ. 3 ಈತದ್ರಿ, 15,000 ತನಕ ಹೋಗ್ತಾವ. 15,000 ತನಕ 2 ಹೋಗ್ತಾವ ಒಂದ್ ಹೆಣ್ಣು ಮರಿ, ಯಾವಾಗಲೂ ಅಟ್ಟೆ ಕೊಡ್ತದ. ಎಲ್ಲ ತಗೊಂಡು ಒಂದ್ ಅಂದಾಜ ಈ ಒಂದ್ ವರ್ಷಕ್ಕೆ ಎಷ್ಟು ಆದಾಯ ನಿಮಗೆ ಬರ್ತದ? 8 ಲಕ್ಷ. 8 ಲಕ್ಷ ತನಕ ಆದಾಯ ಬರ್ತದ. ಎಷ್ಟಾದ್ರೂ ಕಡಿಮೆನೆ ಮನುಷ್ಯ, ಎಷ್ಟಾದ್ರೂ ಕಡಿಮೆ. ಹೌದಿಲ್ಲ, ಆದ್ರ ಈಗೇನು ನೀವು ದುಡಿತಾ ಇದ್ದೀರಿ, ದುಡಿತಕ್ಕ ಇದು ಬರೋಬರಿ ಅನಿಸ್ತದ? ಬರೋಬರಿ ಅನಿಸ್ತದ. ಮತ್ತ ಉಳಿತದಲ್ರಿ, ಉಳಿದಿದ್ದಕ್ಕ ಮಕ್ಳು ಸಾಲಿ, ಮತ್ತ ಮನಿ ಕಟ್ಕೋದು, ಇದೇನ್ರಿ ದಿನ ದಿನ ಒಂದ್ ಹೊಸದ್ ಮಾಡ್ಕೊಂಡೇರಿ. ವರ್ಷಕ್ಕೆ ಒಂದ್ತರ ಹೊಸದ್ ಮಾಡ್ಕೊಂಡೇರಿ. ಮಗಳ ಸಾಲಿ 10th ಮುಗಿಯೋಣ 11th ನಮ್ ಬಾಬಾರ್ ಬಂದ್ರು, ಮಗಳು ಬಂದ್ರ ತಂಗಿ ಸೈನ್ಸ್ ಸಾಲಿ ಹಚ್ಚನಂದ್ರ, ಆಯ್ತ್ರಿ ಬಾಬಾರಿ ಐತೆ ಸೈನ್ಸ್ ಸಾಲಿ ಹಚ್ಚದೇವ್ರಿ. 2 ವರ್ಷ ಸೈನ್ಸ್ ಮಾಡದಲ್ರಿ, 3ನೇ ವರ್ಷ ಇಂಜಿನಿಯರ್ ಮಾಡದಲ್ರಿ. ಇಂಜಿನಿಯರ್ 4 ವರ್ಷ ಇಲ್ಲೇ ಕಲ್ತಳ್ರಿ, ಬಿಎಡಿ ಸಂಸ್ಥೆ ಇಲ್ಲೇ ಕಲ್ತು ಬೆಂಗಳೂರ್ಗೆ ಹೋಗಿ ನೌಕರಿ ಬಂದು. ಬಹಳ ಸಂತೋಷ ಆಯ್ತು ಲಕ್ಷ್ಮೀಬಾಯಿ ಪೊಲೀಸ್ ಪಾಟೀಲ್ ಅವರೇ, ಇಲ್ಲಿ ತನಕ ತಾವು ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಬಹಳ ಶ್ರಮ ವಹಿಸಿ ತಾವು ಕೃಷಿ ಮಾಡೋದಲ್ಲದೆ ಯಾವ ರೀತಿ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅದ್ರ ಜೊತೆಗೆ ಮಹಿಳೆಯರು ಯಾವ ರೀತಿ ತೊಡಕೊಂಡು ತಮ್ಮ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಬಲ್ಲರು ಅನ್ನುವಂತ ಒಂದು ಆದರ್ಶವನ್ನ ತಾವು ನಮಗ ತಿಳಿಸಿಕೊಟ್ಟಿದ್ದೀರಿ. ಯಾರಾದರೂ ಮಾತಾಡಬೇಕು ಅಂತಂದ್ರ ತಮ್ಮ ಜೊತೆಗೆ ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರ ಅವರಿಗೆ ತಮ್ಮ ಫೋನ್ ನಂಬರ್ ಕೊಡ್ತೀರಿ? 19052216. ಆತ್ಮೀಯರಿಗೇನು ಲಕ್ಷ್ಮೀಬಾಯಿಯವರು ತಮ್ಮ ನಂಬರ್ ಅನ್ನ ಹೇಳಿದಾರ, ನಾನು ಇನ್ನೊಂದ್ ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7616520216 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನ ಕೇಳಬಹುದು. ಒಳ್ಳೇದು ಲಕ್ಷ್ಮೀಬಾಯಿ ಅವರೇ, ಸಾಕಷ್ಟು ಅನುಭವಗಳನ್ನ ನಮ್ಮ ಎಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ಯಾವ ರೀತಿ ತಾವು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ, ಬರೀ ಕೃಷಿ ಅಷ್ಟೇ ಅಲ್ಲ, ತಾವು ತಮ್ಮ ಕುಟುಂಬಕ್ಕೂ ಒಂದು ದೊಡ್ಡ ಆಸರೆಯಾಗಿ ನಿಂತಿದ್ದೀರಿ, ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ತಮ್ಮ ಅನುಭವಗಳು ನಮ್ಮ ಎಲ್ಲ ಮಹಿಳಾ ರೈತರಿಗೆ, ವಿಶೇಷವಾಗಿ ಯುವ ಮಹಿಳಾ ರೈತರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ಇಲ್ಲಿ ತನಕ ಬಂದು ತಾವು ತಮ್ಮ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯರೆ, ಸಾವಯವ ಬೇಸಾಯದ ಅನುಭವ ಕುರಿತು ಬಸವನಬಾಗೇವಾಡಿ ತಾಲೂಕು ಉಕ್ಲೆ ಗ್ರಾಮದ ರೈತ ಮಹಿಳೆ ಲಕ್ಷ್ಮೀಬಾಯಿ ಬಾಳಗೌಡ ಪೊಲೀಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನ ಇದುವರೆಗೆ ಕೇಳಿದ್ರಿ. ಇವರನ್ನ ಸಂದರ್ಶನವನ್ನ ಮಾಡಿದ್ರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ರೈತರ ಕಾರ್ಯಕ್ರಮ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ಈಗ ಕೆಲವು ಜನಪದ ಗೀತೆಗಳು. ಗೌಡ ಕುಂಬಾರ ಮಾಡಿದ ಕೊಡನವ್ವ

ಹುನ್ನ ಬಿತ್ಯಾರೋ ಒಳಿಸಾನಾ.